ಜೀವ ಜಲ ಅಂತ ಹೇಳಿ ಅದು ಒಂದು ಗೊಬ್ಬರ ತಯಾರಕ್ಕಿತ್ತು. ಹೀಗೆ ಒಂದು ಐದು ತರದ ಒಂದು ಯೋಚನೆ ಮಾಡಿದೀವಿ ಅಂದ್ರೆ ಅದಕ್ಕೆ ನಮಗೆ ಒಂದು ಶಕ್ತಿ ಬಲ ಬರ್ತೈತಿ. ಒಂದೇ ಹಾಲಿನ ಸಲುವಾಗಿ ನಾವು ಹೈನುಗಾರಿಕೆ ಮಾಡ್ತೀವಿ ಅನ್ನುವಂತ ರೈತ ಏನಿದೆ ಅಲ್ಲ, ಅವ ರೈತ ಯಾವತ್ತು ಹೈನುಗಾರಿಕೆ ಮಾಡಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದೀಗ ಹೈನುಗಾರಿಕೆ ಅಂದ್ರೆ ಹೇಗೆ ಮಾಡ್ತೀರಿ ನೀವು, ಅದರ ಒಂದು ಸೂಕ್ಷ್ಮ ವಿಚಾರಗಳು ಏನೇನು? ಸರ್, ಹೈನುಗಾರಿಕೆ ಮಾಡ್ಬೇಕಂದ್ರೆ ಬಹಳ ವಿಜಯವಾಗಿ ಹೈನುಗಾರಿಕೆ, ಯಾಕಂದ್ರೆ ಹೈನುಗಾರಿಕೆದಲ್ಲಿ ಬಹಳ ಅಂದ್ರೆ ನಮ್ಮ ಯಾವ ಏರಿಯಾದಲ್ಲಿ ಯಾವ ಸ್ಥಳೀಯಗಳು ಬೇಕಕ್ಕೇತಲ್ಲ ಆ ಸ್ಥಳೀಯ ನಿಯಮಾಂತರ ಹೋದ್ರೆ ಆ ರೈತನಿಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದ್ರೆ ಹೈನುಗಾರಿಕೆ ಮಾಡಬೇಕಾದ್ರೆ ಸಣ್ಣ ಬಹಳಷ್ಟು ದೊಡ್ಡ ಲಕ್ಷಾಂತರ ರೂಪಾಯಿ ಕೊಟ್ಟು ನಾವು ಆಕಳ ತರಬೇಕು, ಮತ್ತೆ ಅದು ಹಾಲು ಒಂದು 10-20 ಲೀಟರ್ ನಾವು ಹಾಲು ತೆಗಿಬೇಕು, ಇದೆಲ್ಲ ರೈತನ ಮುರುಕ್ತನ. ವಿಷಯ ಏನು, ಅದು 4 ಲೀಟರ್ ಹಾಲು ಕೊಡ್ಲಿ, 2 ಲೀಟರ್ ಹಾಲು ಕೊಡ್ಲಿ, ಆದ್ರೆ ಅದರದ ನಿಯಮ ಪ್ರಕಾರ ಹೋದರೆ ಆ ಹೈನುಗಾರಿಕೆಯಲ್ಲಿ ಸಕ್ಸಸ್. ಜೀವನದಲ್ಲಿ ಹೈನುಗಾರಿಕೆ ಯಾರು ಮಾಡ್ತಾರಲ್ಲ ಅವರತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಈಗ ಈ ಹಸುವಿನ ಸಗಣಿಯನ್ನು ಉಪಯೋಗಿಸಿಕೊಂಡು ಅಥವಾ ಗೋಮೂತ್ರವನ್ನು ಬಳಕೆ ಮಾಡಿಕೊಂಡು ನೀವು ಜೀವಾಮೃತ ಮಾಡುವಂತಹದ್ದಾಗ್ಬೋದು, ಎರೆಗೊಬ್ಬರ ತಯಾರಿ ಆಗ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸ್ವಲ್ಪ ಹೇಳಿ, ಈ ಎರೆಗೊಬ್ಬರ ತಯಾರಿ ಮಾಡುವಂತಹ ಒಂದು ವಿಧಾನ ಹೇಗೆ ಮತ್ತು ಬಳಕೆ ಎಲ್ಲ ಹೇಗೆ? ಬಹಳ ಒಳ್ಳೆ ಸರ್. ಯಾಕಂದ್ರೆ ಇದು ಎರೆಹುಳ ಗೊಬ್ಬರ ತಯಾರು ಮಾಡಬೇಕಾದ್ರೆ ನೋಡಿ, ನಾವು 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ನುವಂತ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಗುಂಡಿ ಹೊಡೆದು ಅದರಲ್ಲಿ ಒಂದು ತಾಟ್ಪತ್ರೆ ಹಾಕಿ ಅದರಲ್ಲಿ ಶಗಣಿ ಮತ್ತು ವೇಸ್ಟೇಜ್ ತಗೊಂಡು ಹೋಗಿ ಹಾಕಿ ಅದರಲ್ಲಿ ಹುಳ ಮಾಡಬೇಕಾದ್ರೆ 1.5 ಕೆಜಿ ಕಡ್ಲಿ ಹಿಟ್ಟು ಮತ್ತು ಮೊಸರು 1.5 ಕೆಜಿ, ಬೆಲ್ಲ 1.5 ಕೆಜಿ, ಮೂತ್ರ 1.5 ಲೀಟರ್ ಮತ್ತು ಮಣ್ಣು 1.5 ಕೆಜಿ ಅಷ್ಟೇ ಮಿಕ್ಸ್ ಮಾಡಿ ಅದು 1-9 ದಿನ ಇಟ್ಟರೆ ಸಾಕು, ಆಟೋಮೆಟಿಕ್ವಾಗಿ ಹುಳ ತಯಾರಾಗ್ತವೆ. ಹುಳ ತಯಾರಾದ ನಂತರ ಆ ಎರೆಹುಳ ಗೊಬ್ಬರದಲ್ಲಿ ಸಾಕಷ್ಟು ಹುಳ ಆಗ್ತವೆ. 15-20 ದಿನದಲ್ಲಿ ಒಂದು ನಾವು ತೊಟ್ಟಿ ಮಾಡಿದೀವಿ ಅಂದ್ರೆ ಆ ತೊಟ್ಟಿದಲ್ಲಿ ಮಿನಿಮಮ್ ಇಲ್ಲಂದ್ರೂ ಬಹಳ ಇಲ್ಲಪ್ಪ ಅಂದ್ರೂ 1-5 ಕ್ವಿಂಟಲ್ ಗೊಬ್ಬರ ತಯಾರಾಗ್ತದೆ. 5 ಕ್ವಿಂಟಲ್ 5,000 ರೂಪಾಯಿ ಇನ್ಕಮ್ ಬಂತು. ಅದೇ ರೀತಿ 1 ಆಕಳದಲ್ಲಿ ಹಾಲಿನ ರೇಟು 30,000 ರೂಪಾಯಿ ಆದ್ರೆ ಶಗಣಿ ರೇಟು 1 ವರ್ಷಕ್ಕೆ ಮಿನಿಮಮ್ 80,000-90,000 ರೂಪಾಯಿ ಆಗ್ತದೆ. ಅದರಲ್ಲಿ ಮೂತ್ರದಿಂದ ಜೀವಾಮೃತ ಮಾಡಿದ ನಂತರ ನಾವು 150 ರೂಪಾಯಿ ಖರ್ಚು ಮಾಡಿದ್ರೆ ಅಂದ್ರೆ ಬೆಲ್ಲಕ್ಕೆ ಮತ್ತು ಹಿಟ್ಟಿಗೆ ಅಷ್ಟೇ, ಹಿಟ್ಟು 1 ಕೆಜಿ, ಬೆಲ್ಲ 2 ಕೆಜಿ ಖರೀದಿ ಮಾಡಿದೀವಿ ಅಂದ್ರೆ ಮಣ್ಣು ಶಗಣಿ ಮೂತ್ರ ನೀರದಿಂದ 1 ಬ್ಯಾರಲ್ ತಯಾರು ಮಾಡಿದ್ರೆ 2 ಚೀಲ DAP ಗೊಬ್ಬರ ತಯಾರಕ್ಕೆ ಅಂದ್ರೆ 14 ಅಷ್ಟ ತಯಾರಾಗುವಂತ ವಸ್ತು ಬರೇ 1-25 ಲೀಟರ್ ಮೂತ್ರದಲ್ಲಿ ತಯಾರಕ್ಕೆ. ಈ ಜೀವಾಮೃತ ಮತ್ತು ಎರೆಗೊಬ್ಬರದ ಕೃಷಿಯಲ್ಲಿ ಬಳಕೆ ಎಲ್ಲ ಹೇಗೆ, ಆ ವರ್ಷದ ಯಾವ ಸಮಯದಲ್ಲಿ ಹಾಕುವಂತದ್ದು, ಹಾಕುವಂತಹ ಒಂದು ವಿಧಾನ ಎಲ್ಲ ಹೇಗೆ? ಬಹಳ ಒಳ್ಳೆ ವಿಷಯ ಸರ್. ಯಾಕಂದ್ರೆ ಈ ವಿಷಯದಲ್ಲಿ ಜೀವಾಮೃತ ಪ್ರತಿ ವರ್ಷಕ್ಕೆ 3 ಸಲ ನಮ್ಮ ಭೂಮಿಗೆ ಕೊಡಬೇಕು. ಯಾವಾಗಲೂ ಕೊಡ್ರೆ ನಡೀತಿ, ಅದಕ್ಕೆ ಟೈಮ್ ಟೇಬಲ್ ಏನ್ ಸಂಬಂಧ ಇಲ್ಲ. ಬ್ಯಾಸ್ಗೆ ಆಗ್ಲಿ ಮಳೆಗಾಲದಲ್ಲಿ ಆಗ್ಲಿ ಯಾವಾಗನೂ ಆಗ್ಲಿ 3 ಸಲ ಪ್ರತಿಯೊಂದು ಬೆಳೆಗೆ ಹಾಕಿದರೆ ನಾವು ತೆಗಿಯುವಂತ ಬೆಳೆ 30 ಕ್ವಿಂಟಲ್ ಇತ್ತಂದ್ರೆ ಆ ಬೆಳೆ 40-45 ಕ್ವಿಂಟಲ್ ಬೆಳೆ ಸಿಗ್ತೈತಿ. ಹೌದು, ಕಬ್ಬಾಗ್ಲಿ ಜೋಳ ಆಗ್ಲಿ ಭತ್ತ ಆಗ್ಲಿ ಪ್ರತಿಯೊಂದು ಜಾಸ್ತಿ. ಎರೆಹುಳ ಗೊಬ್ಬರ ಏನಿದೆಯಲ್ಲ ನಾವು ಮುಂಗಾರಿ ಟೈಮಿಗೆ ಕೊಡ್ಬೇಕದು. ಮುಂಗಾರಿ ಟೈಮಿಗೆ ಕೊಟ್ಟಿದೀವಿ ಅಂದ್ರೆ ಆಟೋಮೆಟಿಕ್ ಆಗಿ ಭೂಮಿ ಎಲ್ಲ ಮೆದುವಾಗಿ ಬಂದ್ಬಿಡ್ತೈತಿ. ಮೆದು ಆಯ್ತಂದ್ರೆ ಭೂಮಿ ನಮ್ಮ ಫಲತೆ ಜಾಸ್ತಿ ಆಕ್ಕೈತಿ. ಮತ್ತೆ ನಾವು ಬೇರೆ ಬೇರೆ ಗೊಬ್ಬರ ತರಬೇಕು, ಬೇರೆ ಬೇರೆ ಏನಾರ ತರಬೇಕು ಮತ್ತು ಕೀಟನಾಶಕ ಕಡಿಮೆ ಆಕ್ಕಿ ಸರ್. ಈಗ ಎರೆ ಗೊಬ್ಬರ ಮತ್ತು ಜೀವಾಮೃತ ಅಲ್ಲದೆ ನೀವು ಕೂಡ ಈ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿದ್ದೀಯಾ? ಮೊದಲು ನಮ್ಮ ತಂದೆಯವರು ಮಾಡ್ತಿದ್ರು, ನಾವು ಮಾಡಿದ್ದೀವಿ. ಈಗ ನಾನು 11 ವರ್ಷದಿಂದ ಬೇರೆ ಕೆಮಿಕಲ್ ಇದ್ದಿದಂತ ವಸ್ತು ಯಾವುದೇ ವಾಪಸಲ್ಲ ಸರ್. ಈಗ ಅದು ಯಾಕೆ ಬೇಡ ಅಂತ ನಿಮ್ಗೆ ನಿರ್ಧಾರ ಮಾಡಿದ್ರಿ? ನೋಡಿ ಸರ್, ನನಗೆ ಬೇಡ ಅನ್ನುವಂತ ಒಂದು ನಿರ್ಧಾರ ಬರಬೇಕಾದ್ರೆ ನಾನು ಈ ಬೇರೆ ಬೇರೆ ಗೊಬ್ಬರ ಹಾಕಿದ ನಂತರ ಬರುವಂತ ಇನ್ಕಮ್ ದಿನಕ್ಕೆ ದಿನ ಕಡಿಮೆ ಆಗುವಂತ ಬಂತು. ಇನ್ಕಮ್ ಕಡಿಮೆ ಆಯ್ತು. ಮತ್ತೆ ಏನಾಯ್ತು, ನಾವು ತಿನ್ನುವಂತ ಆಹಾರ ಒಂದು ಕೆಮಿಕಲ್, ಯಾಕಂದ್ರೆ ಆ ಭೂಮಿ ತಾಯಿಗೆ ನಾವು ವಿಷ ಉಣಿಸಿದ್ರೆ ನಮಗ ಆ ವಿಷ ಬರಾತೈತೆ ಅನ್ನೋದು ಒಂದು ನನಗೆ ಅನುಭೋಗ ಬಂದು ಅದರಲ್ಲಿಂದ ನಾ 11 ವರ್ಷದಿಂದ ನಾನು ಅದೆಲ್ಲ ಬಿಟ್ಟು ಈಗ ನಾನು ಸಮಗ್ರ ಕೃಷಿಯಲ್ಲಿ ಹೊಕ್ಕಿದ್ದೇನೆ ಮತ್ತು ಸಾವಯವ ಕೃಷಿನ ಮಾಡ್ತೇನೆ. ಪ್ರತಿಯೊಂದು ತರಕಾರಿ ಬೆಳಿಬೇಕಾದ್ರೆ, ತೋಟಗಾರಿಕೆ ಬೆಳಿಬೇಕಾದ್ರೆ ಬೇರೆ ಬೇರೆ ಭತ್ತ, ಕಬ್ಬು, ಜೋಳ, ಗೋಧಿ, ಹೆಸರುಕಾಳು ಬೇರೆ ಬೇರೆ ಸುಮಾರು ಒಂದು ನಾನು ಬೆಳೆಸುವಂತದ್ದು ಈಗ ನನ್ನ ಹೊಲದಲ್ಲಿ ಮಿನಿಮಮ್ ಇಲ್ಲಂದ್ರೆ 28 ನಮೂನಿದ ತರಕಾರಿ ಬೆಳೆಸ್ತೇನೆ. ಈಗ ಬೇರೆ ಬೇರೆ ತರಕಾರಿ ಬೆಳೆ ಆಗ್ಬೋದು ಅಥವಾ ಆಹಾರದ ಬೆಳೆಗಳಾಗ್ಬೋದು, ಭತ್ತ ಆಗ್ಬೋದು, ಕಬ್ಬು ಆಗ್ಬೋದು, ಜೋಳ ಆಗ್ಬೋದು, ಇಂಥದ್ದೆಲ್ಲ ನೀವು ಬೆಳೀತಾ ಇದ್ರಿ. ಇವುಗಳಲ್ಲಿ ಈ ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆಯನ್ನು ಸಾವಯವ ರೀತಿಯಲ್ಲಿ ಯಾವ ರೀತಿ ಮಾಡ್ತೀವಿ? ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಯಾಕಂದ್ರೆ ನೋಡಿ, ಕೀಟ ಹೆಂಗೆ ನಾವು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು, ನಮಗೆ ಒಂದು ರೂಪಾಯಿಯನ್ನು ಖರ್ಚು ಇಲ್ಲದೆ ನಮ್ಮ ಕಡೆ ಔಷಧ ತಯಾರಿದೆ. ಯಾಕಂದ್ರೆ ನಮ್ಮ ಹೊಲಸ್ಸು, ಯಾಕಂದ್ರೆ ಬೇವಿನ ತಪ್ಲ ಮತ್ತೆ ಅದು ಗೊಬ್ಬರದ ತಪ್ಲ ಅಂತಿರ್ತೈತಿ, ಮತ್ತು ತುಂಬಾ ಅಂತ ನಾವು ತುಂಬಾ ಅಂತೀವಿ, ತುಂಬೆ ಗಿಡ, ಆ ತುಂಬೆ ಗಿಡ ತಪ್ಲ ಎಲ್ಲಾ ತಂದು ನಾವು ಕೊಳಿಲಿಕ್ಕೆ ಹಾಕ್ತೀವಿ. ಅದು ಸುಮಾರು ಒಂದು ತಿಂಗಳು ಒಂದು ದಿನ ಕೊಳಿತೀವಿ ನಾವು. ಅದಕ್ಕೆ ಹಾಕಿ ಪ್ಯಾಕ್ ಮಾಡಿ ಅದರಲ್ಲಿ ಒಂದ್ ಸ್ವಲ್ಪ ಗೋಮೂತ್ರ ಹಾಕಿ ಅದು ತಗೊಂಡು ಅದ್ ಮತ್ತು ಸಾಂತಿಸಿ ಅದು ಇದು ಮಾಡಿಕೆ ಸರ್ ಸ್ಪ್ರೇ ಮಾಡಿದೀವಿ ಅಂದ್ರೆ ಎಂತ ಹುಳಾನು ಬರಲ್ಲ, ಎಂತ ಏನು ಏನೇನು ತಿನ್ನಲ್ಲ ಅದಕ್ಕೆ. ಅದಕ್ಕೆ ಎಷ್ಟು ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ಬೇಕು? ಅದು ಸ್ಪ್ರೇ ಮಾಡ್ಬೇಕಾದ್ರೆ 8 ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ಲೇಬೇಕು ತರಕಾರಿಗೆ. ಮತ್ತೆ ನಮ್ಗೆ ಭತ್ತಕ್ಕೆ ಆಗ್ಲಿ ಮತ್ತೆ ಜೋಳಕ್ಕಾಗ್ಲಿ ಮತ್ತೆ ಕಬ್ಬಿಗೆ ಆಗ್ಲಿ ನಾವು ವರ್ಷಕ್ಕೆ 3 ಸಲ ಅಂದ್ರೆ ಒಂದು ಪಿಕ್ಕಿಗೆ 3 ಸಲ ಸ್ಪ್ರೇ ಮಾಡ್ಬೇಕು. ತರಕಾರಿಗೆ ಆದ್ರೆ ಪ್ರತಿ ವಾರಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬೇಕು ಸರ್. ಯಾವುದೇ ಕೆಮಿಕಲ್ ಇಲ್ಲದೆ ವಸ್ತು ತಯಾರಾಗ್ತೈತಿ. ಅಂದ್ರೆ ಎಲ್ಲ ಕೀಟ ಮತ್ತು ರೋಗಗಳು ಕೂಡ ಹತೋಟಿ ಆಗ್ತವೆ. ಹತೋಟಿ ಆಗ್ತೈತಿ, ಖಂಡಿತವಾಗಿ ಆಗಿ ಹತೋಟಿ ಆಗ್ತೈತಿ. ಸರ್, ಈಗ ಈ ಕಳೆ ಗಿಡಗಳು ಅಂತ ಇದೆಯಲ್ಲ, ಅವುಗಳ ಒಂದು ನಿರ್ವಹಣೆ ಮಾಡುವಂತದ್ದೆಲ್ಲ ಹೇಗೆ? ನೋಡಿ ಸರ್, ಕಳೆ ಗಿಡಗಳಿಗೆ ಯಾಕಂದ್ರೆ ಅದಕ್ಕೂ ಒಂದು ವಿಶೇಷವಾಗಿ ನಾನು ಒಬ್ರು ನನಗೆ ವಿಶೇಷವಾಗಿ ನನಗೆ ತಿಳಿಸಿಕೊಟ್ಟಿದ್ರು. ಯಾಕಂದ್ರೆ ನಾವು ಕಳೆನಾಶಕ ಹೊಡಿತೀವಿ ಮತ್ತೆ ಬೇರೆ ಬೇರೆ ಔಷಧಿಗಳು ಹೊಡೆದಕ್ಕೆ ಸರ್ ನಾವು ಕಳೆನಾಶಕ ನಾಶ ಮಾಡುವಂತ ಒಂದು ಉದ್ದೇಶ ಮಾಡ್ತೀವಿ. ಆದ್ರೆ ಅದಕ್ಕೆ ನಮ್ಮಲ್ಲಿ ಒಂದು ಎಕ್ಕಿ ಗಿಡ ಅಂತ ಇರ್ತೈತಿ. ಎಕ್ಕಿ ಗಿಡದ ತಪ್ಲ ತಂದು ಅದರಲ್ಲಿ ಬಾಳಲ್ಲ ಸ್ವಲ್ಪ, ಯಾಕಂದ್ರೆ ಅದು ಕಲ್ಲಿನ ಸುಣ್ಣ ಹಾಕಿ ಮತ್ತೆ ಅದರಲ್ಲಿ ಒಂದ್ ಸ್ವಲ್ಪ ಒಂದ 1/4 kg ಅಷ್ಟು ಉಪ್ಪು ಹಾಕಿ ಅದು ಒಂದು ಟೈಪ್ ನಾವು ಎಲ್ಲ ಪೂರಾ ಮಿಶ್ರಣ ಮಾಡಿ ಒಂದ 6 ದಿನ ನಾವು ಕೊಳಿಲಿಕ್ಕೆ ಇಡ್ತೀವಿ. ಅದು ತಗೊಂಡು ಎಲ್ಲಿ ಕಳೆ ಬರ್ತೈತಲ್ಲ ಅಲ್ಲೇ ನಾವು ಸ್ಪ್ರೇ ಮಾಡಿಬಿಟ್ಟಿದೀವಿ ಅಂದ್ರೆ ಕಳೆ ಬರೋದನೇ ಇಲ್ಲ, ಕಳೆನೂ ಬರಲ್ಲ. ಯಾಕಂದ್ರೆ ಕಳೆನಾಶಕ ತರಬೇಕಂತ ಅವಶ್ಯಕತೆ ಇಲ್ಲ, ಇಲ್ಲೇ ನಮ್ಗೆ ಕಳೆನಾಶಕ ತಯಾರಾಕೈತಿ 1 ರೂಪಾಯಿ ಖರ್ಚಿಲ್ಲದೆ. ಯಾಕಂದ್ರೆ ಖರ್ಚು ಕಡಿಮೆ ಇನ್ಕಮ್ ಜಾಸ್ತಿ. ಬಹುಶಃ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಹೇಳಬೇಕು, ಏಕೆ ಗಿಡದ ಹಾಲು ಇದೆಯಲ್ಲ ಅದು ಕಣ್ಣಿಗೆ ಬೀಳದ ಹಾಗೆ ನೋಡ್ಕೋಬೇಕು, ಬಹಳ ಜಾಗ್ರತೆ ಇದೆ. ಇಲ್ಲ ಸರ್, ಯಾಕಂದ್ರೆ ಅದು 3 ಟೈಮ್ ಎಲ್ಲಾ ಕೂಡಿಸಿ ನಾವು ಕೊಳಿಲಿಕ್ಕೆ ಹಾಕ್ತೀವಲ್ಲ ಅದರಿಂದ ಪವರ್ ಕಡಿಮೆ ಆಗ್ತೈತಿ. ಎಲೆ ಕೀಳುವಾಗ ಅದು ಎಲ್ಲೇ ಮೈಗೆ ಹಚ್ಚಬಾರ್ದು, ಅದು ಮೈಗೆ ಹಚ್ಚಬಾರ್ದು. ಯಾಕಂದ್ರೆ ಅದು ತಗದು, ಯಾಕಂದ್ರೆ ಶಿಸ್ತಿ ಒಳಗೆ ತಗದಕ್ಕೆ ತಂದು ನಾವು ಏನ್ ಮಾಡ್ಬೇಕು ಅದು ಡೈರೆಕ್ಟ್ ಆಗಿ ಬೆರಳಲ್ಲಿ ಹಾಕ್ಬೇಕು. 6 ದಿನದ ಮೇಲೆ ನಾವು ಅದಕ್ಕೆ ಹಿಡಿದ ಕೆಸ ನಾವು ಅದ್ರದ್ದು ಎಲ್ಲಿ ಹಚ್ಚಿದ್ರು ಅದು ನಮ್ಗೆ ಅಪಾಯ ಆಗಲ್ಲ. ಫಸ್ಟ್ ಗೆ ನಾವು ಸ್ಟಾರ್ಟಿಂಗ್ ತರಲಿಕ್ಕೆ ಹೋಗುವಾಗ ಎಲ್ಲೇ ಹತ್ತಬಾರ್ದು, ಆ ಹಾಲು ಎಲ್ಲಿ ಹತ್ತಿತ್ತಲ್ಲ ಅಲ್ಲೇ ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಕಿತ್ತು ಮನುಷ್ಯನಿಗೆ. ಸರಿ, ಈಗ ಈ ಬೇಸಿಗೆಯಲ್ಲೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ, ನೀರು ಕೊಡುವಂತ ಒಂದು ವಿಧಾನ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ನೋಡಿ ಸರ್, ಯಾಕಂದ್ರೆ ತೋಟಕ್ಕೆ ನೀರು ಕೊಡಬೇಕಾದ್ರೆ ನಾವು 8 ದಿನಕ್ಕೆ ಒಂದ್ಸಲ ಕೊಡ್ತೀವಿ. ಯಾಕಂದ್ರೆ ಅದು ನಾವು ಈ ಕೊಡಬೇಕಾದ್ರೆ ನಾವು ಸಣ್ಣ ಪಿಂಕ್ಲರ್ ಟೈಪ್ ಮಾಡಿದೀವಿ, ಸಣ್ಣ ಪಿಂಕ್ಲರ್ ಟೈಪ್ ಮಾಡಿದೀವಿ. 8 ದಿನಕ್ಕೆ ಒಂದ್ಸಲ ಆ ಪಿಂಕ್ಲರ್ಗಳು ನೀರು ಒಗಿಬೇಕು. ಮತ್ತೆ ಕಬ್ಬಿಗೆ ಕೊಡಬೇಕಾದ್ರೆ ಅದಕ್ಕೂ 8 ದಿನಕ್ಕೆ ಒಂದ್ಸಲ ನಾವು ನೀರು ಕೊಡ್ತೀವಿ. ಆದ್ರೆ ಅದು ನೀರು ಕೊಡಬೇಕಾದ್ರೆ ಪಿಂಕ್ಲರ್ಲು ಕೊಡಲ್ಲ, ಯಾಕಂದ್ರೆ ಅದರಲ್ಲಿ ನಾವು ಕಬ್ಬಿನಲ್ಲಿನ ತರಕಾರಿ ಬೆಳಿತೀವಿ, ಒಂದೇ ಬೆಳೆ ತೆಗೆಯಲ್ಲ ನಾನು. ಯಾಕಂದ್ರೆ ಕಬ್ಬು ಬರಬೇಕು, ತರಕಾರಿ ಬೆಳಿಬೇಕು, ಅದರಲ್ಲಿ ಮತ್ತೆ ತೊಗರಿನೂ ಬೆಳಿಬೇಕು. ಈ ರೀತಿ ನಾನು ಒಂದು ಸಿಸ್ಟಮ್ ಮಾಡಿಕೆಸ ಈಗ ಆಲ್ರೆಡಿ ನಾನು ಮಾಡಿದ್ದೀನಿ, ಅದು ಮಾಡಿಕೆಸ ಅದರಲ್ಲಿ ತೆಗಿತೀನಿ. ಅದಕ್ಕೆ ನೀರು ಕೊಡಬೇಕಾದ್ರೆ 15 ದಿನಕ್ಕೆ ಒಂದ್ಸಲ ನೀರು ಕೊಡ್ಬೇಕು ಸರ್. ಅಂದ್ರೆ ತರಕಾರಿಗೂ ಅಪಾಯ ಆಗಲ್ಲ, ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಹೋಗಿದ್ದಿರ್ತೈತಿ, ಅಲ್ಲಿ ನೀರು ಜಾಸ್ತಿ ಹೋಗಿದ್ದಿರ್ತೈತಿ. 15 ದಿನಕ್ಕೆ ಒಂದ್ಸಲ ನಾವು ನೀರು ಕೊಡಬೇಕು. ಮತ್ತೆ ಬೇರೆ ವಿಷಯಕ್ಕೆ ಈ ತೋಟ ಆಗ್ಲಿ ಮತ್ತೆ ಜೋಳ ಆಗ್ಲಿ ಇದು ಇದಕ್ಕೇನಿದೆಯಲ್ಲ, 1-8 ದಿನಕ್ಕೆ ಒಂದ್ಸಲ ನೀರು ಕೊಡಬೇಕು. ಪಿಂಗ್ಲರ್ ಟೈಪ್ ನೀರು ಕೊಟ್ರೆ ಬಹಳ ಒಳ್ಳೇದು. ಅಂದ್ರೆ ಪಿಂಗ್ಲರ್ ಟೈಪ್ ಕೊಟ್ರೆ ಸ್ವಲ್ಪ ಹುಳಗಿಳ ಏನೋ ಇದ್ದು ಕೆಳಗಡೆ ಬೀಳ್ತಾವೆ, ಬಿದ್ದಿದ ನಂತರ ಅದಕ್ಕೆ ಎರೆಹುಳದ ಪವರ್ದಿಂದ ಆಟೋಮೆಟಿಕ್ ಆಗಿ ಸತ್ತು ಹೋಗ್ತದೆ. ಆಮೇಲೆ ಈಗ ಕಬ್ಬು ಮತ್ತು ಭತ್ತ ಎರಡು ಪ್ರಮುಖವಾದ ಒಂದು ವಾಣಿಜ್ಯ ಬೆಳೆಗಳು ಅಂತ ಹೇಳುವಂತಹ, ಕಬ್ಬಿನ ಕೃಷಿಯ ಬಗ್ಗೆ ಹೇಳಿದ್ರೆ ಒಂದು ಸಾಧಕ ಬಾಧಕಗಳು ನೋಡಿ ಸರ್. ಯಾಕಂದ್ರೆ ಕಬ್ಬಿನ ಬಗ್ಗೆ ನಮ್ಮಲ್ಲಿ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಹಳೆಯಾಳ ತಾಲೂಕು ಅಂದ್ರೆ ಬಹಳ ಕಬ್ಬಿಗೆ ಈಗ ಪ್ರಸಿದ್ಧವಾಗಿದೆ. ಯಾಕಂದ್ರೆ ಮೊದಲು ನಮ್ಮ ಭತ್ತದ ಕನ್ನದ ಅಂತ ಹೇಳಿ ಹೆಸರಿತ್ತು, ಆದ್ರೆ ಈಗ ಕಬ್ಬಿನ ಕನ್ನದ ಆಗಿದೆ. ಆದ್ರೆ ನಮ್ಮಲ್ಲಿ ಈಗ 1 ಎಕರೆಗೆ 40 ಟನ್ ಬೆಳಿಬೇಕಾದ್ರೆ ಬಹಳ ಕಷ್ಟ ಆಗಿಬಿಟ್ಟಿದೆ. ಆದ್ರೆ ನಾನು ಮಾಡಿದಂತ ಆ ಟೈಪ್ ಯಾರು ಮಾಡ್ತಾರಲ್ಲ ಅವರು 80 ಟನ್ನಿಂದ 90 ಟನ್ ತೆಗಿಲಿಕ್ಕೆ ಸಾಧ್ಯತೆ ಇದೆ. 80 ರಿಂದ 90 ಹೇಳಿ, ಹೇಗೆ ಸಾಧ್ಯ ಆಯ್ತು ಇದು 80 ಟನ್ ಬೆಳೆಯುವಂತದ್ದು? ನೋಡಿ ಸರ್, ಯಾಕಂದ್ರೆ ಅದಕ್ಕೆ ಕೆಮಿಕಲ್ ಗೊಬ್ಬರ ಬೇಕಂತ ಅವಶ್ಯಕತೆ ಇಲ್ಲ. ನಮ್ಮ ಕೊಟ್ಟಿಗೆ ಗೊಬ್ಬರ ಬೇಕು, ಮತ್ತೆ ಎರೆಹುಳ ಗೊಬ್ಬರ ಬೇಕು ಅಂದ್ರೆ ನಾವು ಫಸ್ಟ್ ಗೆ ಹಾಕುವಾಗ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಅದು ಹುಟ್ಟಿ ಬಂದ ನಂತರ 25 ದಿನದಿಂದ 1 ತಿಂಗಳ ಒಳಗಡೆ ಎರೆಹುಳ ಗೊಬ್ಬರ ಕೊಡ್ತೀವಿ. ಆ ನಂತರ ನಾವು ಜೀವಾಮೃತ ಕೊಡ್ತೀವಿ. ಜೀವಾಮೃತ ಕೊಡ್ತೀವಿ. ನಾವು ಏನ್ ಮಾಡ್ತೀವಿ, ಮತ್ತೊಂದು ವಿಶೇಷವಾಗಿ ತಯಾರು ಮಾಡಿದ್ದೀವಿ ಅಂದ್ರೆ, ಕಬ್ಬ ಬೆಳಿಬೇಕು ಮತ್ತು ಜಾಸ್ತಿ ಸಿಗಬೇಕಂದ್ರೆ ನಮ್ಮ ಮನೆಯಲ್ಲಿ ಒಂದು ಆಕಳ ಇರಬೇಕು. ಆಕಳ ಇಳಿದಿದ್ದು ವೇಸ್ಟೇಜ್ ಇರ್ತೈತಿ, ಇಳಿದಿದ ನಂತರ ವೇಸ್ಟೇಜ್ ಬಿದ್ದಿದ್ದಿರ್ತೈತಲ್ಲ, ಆ ವೇಸ್ಟೇಜು ತೂಕ ಮಾಡಬೇಕು. ಎಷ್ಟು ತೂಕ ಇದೆ, ಒಂದು 1/4 ಕೆಜಿ ಇದೆ, 1/4 ಕೆಜಿ ಇದೆ, 1/4 ಕೆಜಿ ಅಷ್ಟೇ ನಾವು ಬೆಲ್ಲ ಹಾಕಬೇಕು, 1/4 ಕೆಜಿ ಅಷ್ಟೇ ನಾವು ಮೊಸರು ಹಾಕಬೇಕು, 1/4 ಕೆಜಿ ಅಷ್ಟೇ ಮೂತ್ರ ಹಾಕಬೇಕು. ಅದು ಒಂದು ಬ್ಯಾರಲ್ದಲ್ಲಿ 50 ಲೀಟರ್ ನೀರು ಹಾಕಬೇಕು. ನೀರು ಹಾಕಿ ಆ ನೀರು 31 ದಿನ ಪ್ಯಾಕ್ ಮಾಡಿ ಇಟ್ಟುಬಿಡಬೇಕು. ಅದು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಅಂದರೆ ಅದು 50 ಲೀಟರ್ ತಯಾರಾಗಿದ್ದು 1 ಎಕರೆಗೆ 3 ಸಲ ಹಾಕಬೇಕದು. ಅದರಲ್ಲಿ ನೀರು ಮಿಕ್ಸ್ ಮಾಡಿ 3 ಸಲ ಅದು ಹಾಕಿದ್ದವನು ಯಾರೂ ಇರಲಿ, 20 ಟನ್ ಆಗೋ ಜಾಗದಲ್ಲಿ 40 ಟನ್ ಬೆಳೆದಿಲ್ಲ ಅಂದ್ರೆ ನಾನು ರೈತನ ಮಗನ ಅಲ್ಲಂಕೆಸ್ ನಾ ಹೇಳಲಿಕ್ಕೆ ಸಾಧ್ಯತೆ ಇದೆ ಸರ್. ಭತ್ತದ ಕೃಷಿಯ ಬಗ್ಗೆ ಹೇಳಿ, ಇದರ ಒಂದು ಸೂಕ್ಷ್ಮ ವಿಚಾರಗಳು ಏನೇ? ಭತ್ತದ ಕೃಷಿನು ಸರ್ ಅದು ಯಾಕಂದ್ರೆ ಸುಮಾರವಾಗಿ ನಮ್ಮಲ್ಲಿ ಈಗ 20 ಕ್ವಿಂಟಲ್ ತೆಗಿಬೇಕಾದ್ರೆ ಬಹಳ ಕಷ್ಟ ಆಗಿದೆ. ಬಹಳ ಅಂದ್ರೆ ಬಹಳ ಕಷ್ಟ ಆಗಿದೆ ಅಂದ್ರೆ 15-10 ಕ್ವಿಂಟಲ್ ಹಿಂಗ್ ತೆಗಿತಾರೆ. ಆದ್ರೆ ಅದರಲ್ಲಿ ಈಗ ಬೇರೆ ಬೇರೆ ಸ್ಥಳಿ ಬಂದಿದ್ದಾವೆ ಸರ್ ಭತ್ತದಲ್ಲಿ. ನಮ್ಮ ಹಳೆ ಸ್ಥಳಿಗಳು ಅಷ್ಟೇ ಇಳುವಳಿ ಕೊಡಲ್ಲ ಅದು. ಈಗ ಯಾವ ತಳಿ ಇದೆ? ಈಗ ನಮ್ಮಲ್ಲಿ ಬೇರೆ ಬೇರೆ, ಯಾಕಂದ್ರೆ ಇದು ಮಸೂರಿ ಮತ್ತ ಜಯದೊಡ್ಗ ಅಂತ ಹೇಳಿ ಹಿಂಗ ಬೇರೆ ಬೇರೆ ರೀತಿ ಒಂದು ಸ್ಥಳಿಗಳು ಬಂದಿದಾವಲ್ಲ, ಆ ತಳಿಗಳು ಶ್ರೀ ಪದ್ಧತಿಯಲ್ಲಿ ಹೋಗ್ಬೇಕು ಮತ್ತೆ ನಾವು ಸಾವಯವದಲ್ಲಿ ಹೋಗ್ಬೇಕು. ಶ್ರೀ ಪದ್ಧತಿಯಲ್ಲಿ ಹೋಗ್ಬೇಕು. ಹೇಳಿ ಇದರ ಬಗ್ಗೆ ಹೇಳಿ. ಶ್ರೀ ಪದ್ಧತಿ ಅಂದ್ರೆ ಏನದು? ನೋಡಿ ಸರ್, ಶ್ರೀ ಪದ್ಧತಿ ಅಂದ್ಗಳಕ್ಕ ಇದು ನಾವು ಯಾಕಂದ್ರೆ ನಮ್ಮ ರೈತರಿಗೆ ಹಳೆ ನಮ್ಮ ಹಿರಿಯರು ಯಾವುದೇ ಯಾಕಂದ್ರೆ ನಮ್ಗೆ ತಿಳಿಸಿಕೊಟ್ಟಿಲ್ಲ. ಈಗ ಒಂದ್ ಸ್ವಲ್ಪ ಬರ್ತಾ ಬರ್ತಾ ನಮ್ಗೆ ಒಂದು ನಾಲೆಜದ ಕಾರಣದಿಂದ ಮತ್ತೆ ಬೇರೆ ಬೇರೆ ಸಿಸ್ಟಮ್ದಿಂದ ನೋಡಿಕೊಂಡು ನಾವು ಶ್ರೀ ಪದ್ಧತಿಯಲ್ಲಿ ಹೊಕ್ಕಿದ್ದು. ಆದ್ರೆ ಶ್ರೀ ಪದ್ಧತಿ ಅಂದ್ರೆ ಏನು ಅನ್ನುವಂಥದ್ದು ನೋಡಿ ಸರ್. ಯಾಕಂದ್ರೆ ಶ್ರೀ ಪದ್ಧತಿ ಅಂದ್ರೆ ನಾವು ರೈತರು ಸಿಕ್ಕಾಪಟ್ಟಿ ಬೆಳಿತಿದ್ವಿ, ಹಾಕ್ತೀವಿ ಭತ್ತ, ಅದು ಹಂಗಲ್ಲ. ಅದು 11 ಇಂಚಿಗೆ 11 ಕಾಳು ಬೆಳಿಬೇಕು. 11 ಇಂಚಿಗೆ 11 ಕಾಳಿನ ವಿಶೇಷವಾಗಿ ಮಾಡಬೇಕು ಮತ್ತೆ ಅದರಲ್ಲಿ ಕೋನೋಮೀಟರ್ ಹೊಡಿಬೇಕು. ಕಳೆ ತೆಗಿಲಿಕ್ಕೆ ಕೋನೋಮೀಟರ್ ಹೊಡೆದೇವೆ ಅಂದ್ಗಳಕ್ಕ ಅದು ಕಸ ಎಲ್ಲ ಅದರಲ್ಲಿ ಒಳಗಡೆನ ಇದ್ದು ಬಿಡ್ತೈತಿ. ಮತ್ತೆ ಇದು ನಾವು ಜೀವಾಮೃತ ಮತ್ತೆ ಎರೆಹುಳ ಗೊಬ್ಬರ ಕೊಟ್ಟಿದೀವಿ ಅಂದ್ರೆ ಅದು 1 ಕಾಳಿಗೆ 80-90 ಕಾಳಿನ ಉತ್ಪಾದನೆ ಮಾಡ್ತೈತಿ ಅದು. ಮತ್ತೆ ಅಷ್ಟು ಬಂದ ನಂತರ ಸರ್ ಆಟೋಮೆಟಿಕ್ ಆಗಿ 40 ಕ್ವಿಂಟಲ್ಗೆ ಯಾಕೆ ಬರಲ್ಲ? ಶ್ರೀ ಪದ್ಧತಿ ಮಾಡಿ ನೋಡ್ಲಿ, ಒಂದೊಂದನ ಗದ್ದಿ ಮಾಡಿ ನೋಡ್ಲಿ ರೈತರು, ಅವರು ತಾನಾಗಿ ಮುಂದಿನ ವರ್ಷ ಅದೇ ಕೆಲಸ ಮಾಡ್ತಾರೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡುವುದಕ್ಕಿಂತ ಶ್ರೀ ಪದ್ಧತಿಯಲ್ಲಿ ನಿಮ್ಗೆ ಇಳುವರಿ ಕೂಡ ಜಾಸ್ತಿ ಆಗ್ತದೆ, ನಿರ್ವಹಣೆ ಕೂಡ ಸುಲಭ ಆಗ್ತದೆ. ಸುಲಭ ಆಗುತ್ತೆ, ಬಹಳ ಸುಲಭ ಸರ್. ಯಾಕಂದ್ರೆ 10 ಆಳ ಬೇಕಾಗುವಂತ ಜಾಗದಲ್ಲಿ ಇಬ್ಬರೇ ಗಂಡ ಎಂತಿ ಮಾಡಬಹುದು. ಅದಕ್ಕೆ ಜಾಸ್ತಿ ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬಹಳ ವಿಜಯವಾಗಿ ಮಾಡುವಂತ ಕೆಲಸ. ಕೃಷಿಯ ಜೊತೆ ಜೊತೆಗೆ ನೀವು ಮೀನು ಸಾಕಾಣಿಕೆ ಮತ್ತೆ ಜೇನು ಸಾಕಣೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಅದರ ಬಗ್ಗೆ ಹೇಳಿ. ನೋಡಿ ಸರ್, ಯಾಕಂದ್ರೆ ನನಗೆ ಒಂದು ವಿಶೇಷವಾಗಿ ನೀರಿನ ಸ್ವಲ್ಪ ಅಭಾವ ಕಡಿಮೆ ಇತ್ತು, ಅಂದ್ರೆ ಬೋರ್ ವೀಲರ್ ಸ್ವಲ್ಪ ನೀರು ಕಡಿಮೆ ಇತ್ತು. ಕಡಿಮೆ ಇದ್ದಾಗ ನನಗೆ ಒಂದು ತಲೆಯಲ್ಲಿ ಏನ್ ಬಂತು, ಒಂದು ಕೃಷಿ ಹೊಂಡ ಮಾಡ್ಬೇಕು, ನಾನು ಕೃಷಿ ಹೊಂಡ ಮಾಡ್ಬೇಕು ಅಂತ ಹೇಳಿ ನಾನು ಕೃಷಿ ಇಲಾಖೆಗೆ ಹೋಗಿ ಕೃಷಿ ಹೊಂಡದ ಒಂದು ಸ್ವಲ್ಪ ವಿಶೇಷವಾಗಿ ಕೇಳಿದ ನಂತರ ಅವರು ಬರ್ತೈತಿ ಅಂತ ಹೇಳಿದ್ರು. ಬಂದ ನಂತರ ಅಷ್ಟೇ ಸಣ್ಣ ಪ್ರಮಾಣದ ನನಗೆ ಆಗಲ್ಲಪ್ಪ, ನನ್ಗೆ ದೊಡ್ಡದು ಬೇಕು. ಇಲ್ಲ, ನೀವು ಎಷ್ಟು ಹೊಡ್ಕೊಡಿ, ನಮ್ಮ ರೂಲ್ಸ್ ಹಿಂಗಿದೆಯಲ್ಲ ಹಂಗ ನಾವು ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಆಯ್ತಂತ ಹೇಳಿ ಅವ್ರ ಸಹಾಯಧನ ತಗೊಂಡು ನಾವು ನಮ್ಗೆ ನಾವು ಒಂದು 100 ಫೂಟು ಉದ್ದ, ಅಗಲ ಒಂದು 40 ಫೂಟು, ಆಳ ಒಂದು 13 ಫೂಟು ಕೃಷಿ ಹೊಂಡ ಮಾಡಿದೀವಿ. ಕೃಷಿ ಹೊಂಡ ಮಾಡಿದ ನಂತರ ನನ್ನ ತಲೆಯಲ್ಲಿ ಏನ್ ಬಂತು, ನಾನ್ ನೀರಷ್ಟೇ ಇಲ್ಲಿ ಉತ್ಪಾದನೆ ಮಾಡೋಕ್ಕಿಂತ ವಿಶೇಷವಾಗಿ ನಾವು ಇದರಲ್ಲಿ ಮೀನು ಬಿಟ್ಟರೆ ಒಳ್ಳೇದಾಗ್ಬಹುದಲ್ಲ ಅಂತ ಹೇಳಿ ಮೀನುಗಾರಿಕೆ ಆಫೀಸಿಗೆ ಹೋದ್ನಿ. ಮೀನುಗಾರಿಕೆ ಕಡೆಯಿಂದ ಸ್ವಲ್ಪ ಎಲ್ಲಾ ವಿಶೇಷವಾಗಿ ಕೇಳಿದ್ನಿ. ಕೇಳಿದ ನಂತರ ನಾನು ಮೀನು ಬಿಟ್ಟಿನಿ. ಮೀನು ಬಿಟ್ಟಿದ ನಂತರ ಒಂದೇ ತಳಿ ಇದೆಯಾ ಬೇರೆ ಬೇರೆ? ಇಲ್ಲ ಇಲ್ಲ ಇಲ್ಲ, 3 ತಳಿ ಬಿಟ್ಟಿದ್ದೇನೆ ಸರ್. ರೋಹು ಕಟ್ಲಾ ಮತ್ತು ಇದು ಮಿರ್ಗಲ್ಲ ನಾನು ಬಿಟ್ಟಿದ್ದೇನೆ. ಅದು 3 ತಳಿದಲ್ಲಿ ನನಗೆ ವರ್ಷಕ್ಕೆ 100 ಫೂಟು ಮತ್ತ 40 ಫೂಟು ಮತ್ತ 13 ಫೂಟ ಹೊಂಡದಲ್ಲಿ 2 ಲಕ್ಷ ರೂಪಾಯಿ ಇನ್ಕಮ್. ಓಹೋ, ಮೀನು ಸಾಕಣೆಯಲ್ಲಿ 2 ಲಕ್ಷ ರೂಪಾಯಿ ನಿಮ್ಗೆ ಸಂಪಾದನೆ? ಸಂಪಾದನೆ 2 ಲಕ್ಷ ರೂಪಾಯಿ ಬಂತು ಸರ್. 2 ಲಕ್ಷ ರೂಪಾಯಿ ಬಂದ ನಂತರ ನಾನು ವಿಚಾರ ಮಾಡಿದ್ನಿ, ಈ ಕೃಷಿ ಹೊಂಡ ನಾನು ಹೊಡಿಲಿಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ ನಂತರ ನನ್ನ ಲೈಫ್ ಲಾಂಗ್ ಇದು 2 ಲಕ್ಷ ರೂಪಾಯಿ ಇನ್ಕಮ್ ಕೊಡ್ಕೊಂತ ಹೊಂಟಿದ್ಯಲ್ಲ, ಪ್ರತಿ ವರ್ಷ ನನಗೆ 2 ಲಕ್ಷ ರೂಪಾಯಿ ಇನ್ಕಮ್ ಕೊಡತೈತಿ ಅಂದ್ಕೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಪ್ರತಿಯೊಂದು ರೈತರಿಗೆ ನಾನು ಹೇಳ್ತೀನಿ. ನೋಡಪ್ಪ, ನೀರಿನ ಸೌಕರ್ಯ ನಿಮ್ಗೆ ಒಂದು ವಿಚಾರ ಬೇಕು, ಮತ್ತೆ ಇವರು ಕೂಡ ನಿಮ್ಗೆ ಇನ್ಕಮ್ ಇದೆ. ನೀವು 3 ಗುಂಟೆ ಜಾಗದಲ್ಲಿ ಅಬ್ಬಬ್ಬ ಅಂದ್ರೆ ಬಹಳ ಅಂದ್ರೆ 3,000 ರೂಪಾಯಿ ತೆಗಿಬಹುದು, ಆದ್ರೆ 2 ಲಕ್ಷ ರೂಪಾಯಿ ಬರ್ತೈತಿ. ನೀವು ಮಾಡ್ರಿ ಅಂತ ಹೇಳಿ ಪ್ರತಿಯೊಂದು ರೈತರಿಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ ಸರ್. ಈಗ ಮೀನು ಸಾಕಣೆ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ? ಮೀನುಗಳಿಗೆ ಏನಾದ್ರು ಆರೋಗ್ಯ ಸಮಸ್ಯೆಗಳಾಗ್ಬೋದು ಅಥವಾ ಹಕ್ಕಿಗಳ ಕಾಟ ಆಗ್ಬೋದು, ಇಂಥದ್ದೇನಾದ್ರು ಬರ್ತದ? ಬರ್ತದೆ ಸರ್. ಯಾಕಂದ್ರೆ ಮರಿ ಬಿಟ್ಟಿದ ನಂತರ ನಾನು ಒಂದು ವಿಶೇಷವಾಗಿ ನಾನು ಬೇರೆ ಒಂದು ಒಬ್ಬರದು ಕೃಷಿ ಹೊಂಡ ನೋಡ್ಲಿಕ್ಕೆ ಹೋಗಿದ್ನಿ, ಅವ್ರ ಕಡೆ ಒಂದು ನಾಲೆಜ್ ತಗೊಂಡ್ ನಾನು. ಯಾಕಂದ್ರೆ ಮರಿ ಬಿಟ್ಟಿದ ನಂತರ ಮೇಲ್ಗಡೆ ಜಾಲ ಹಾಕ್ಬೇಕು, ಇಲ್ಲಂದ್ರೆ ಹಕ್ಕಿ ಎಲ್ಲ ಮರಿ ತಗೊಂಡು ಹೋಗ್ಬಿಡ್ತಾನೆ. ಒಂದು ಮೀನುಗಳಿಗೆ ರೋಗ ಅನ್ನುವಂಥದ್ದು ವಿಶೇಷ ಕಡಿಮೆ, ಆದ್ರೆ 3 ತಿಂಗಳಿಗೊಮ್ಮೆ 1 ಪಾವು ಕೆಜಿ ಅರಶಿನ ಹಾಕ್ಬೇಕು, ಅದರಲ್ಲಿ ಯಾವುದೇ ರೋಗ ಬರಲ್ಲ. ಮತ್ತೆ ಹಾವು ಕೊಪ್ಪಿ ಇದೆಲ್ಲ ಏನಾರ ಅದರಲ್ಲಿ ಹೊಕ್ಕಬಹುದು. ಹೊಕ್ಕಿದ ನಂತರ ಅದಕ್ಕೆ ಏನ್ ಮಾಡ್ಬೇಕು, ಸೈಡ್ ದಿಂದ 2 ಫೂಟ್ ಜಾಲ, ನಾವು ಮೀನದ ಜಾಲ ಒಂದ್ ಸ್ವಲ್ಪ ಒಂದು 2 ಫೂಟಿನ ಕಂಬಗಳು ಹಾಕಿ ಜಾಲ ಹಾಕಿಬಿಟ್ಟಿದೀವಿ ಅಂದ್ರೆ ಕೊಪ್ಪೆ ಮತ್ತು ಹಾವು ಹೋಗಲ್ಲ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಬರೇ ಬಾಳ ಅಂದ್ರೆ ನಾವು 500 ರೂಪಾಯಿ ಖರ್ಚು ಮಾಡಿದ್ರೆ 2 ಲಕ್ಷ ರೂಪಾಯಿ ನಮಗೆ ಇನ್ಕಮ್. ಬರೇ 600 ರೂಪಾಯಿ ಮೀನು ಮರಿ ತಂದು ಬಿಡ್ತೀವಿ ನಾವು, 500 ರೂಪಾಯಿ ಜಾಲ ಹಾಕ್ತೀವಿ ಅಷ್ಟೇ, ಬೇರೆ ಏನು ಖರ್ಚಿಲ್ಲ ಅದಕ್ಕೆ. ಈಗ ಮೀನನ್ನು ಹಿಡಿಯುವಂತದ್ದು ಮಾರಾಟ ಮಾಡುವಂತ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ? ಬಹಳ ಒಳ್ಳೆ ಸರ್. ಯಾಕಂದ್ರೆ ನಾವು ಮೀನು ಮಾರಾಟ ಮಾಡ್ಲಿಕ್ಕೆ ಊರು ತುಂಬಾ ಅಡ್ಡಾಡ್ಲಿಕ್ಕೆ ಹೋಗ್ಬೇಕಂತ ಅವಶ್ಯಕತೆನ ಇಲ್ಲ. ನಮ್ಮ ಮೀನು ಯಾವುದೇ ಕಾರಣಕ್ಕೆ ಕೆಮಿಕಲ್ ನೀರಿನಲ್ಲಿ ಇಲ್ಲ. ಅದು ಆ ಮೀನಿಗೆ ಏನು ಗೊತ್ತಿದೆ, ನಮ್ಮ ಜಾಗೆ ಮೇಲೇನೆ ಎಷ್ಟೋ ಜನ ಬಂದು ಜಾಗೆ ಮೇಲೆ ನನಗೆ 1 ಕೆಜಿ ಬೇಕು 1 ಕೆಜಿ ಬೇಕು. ನಾವು ಮೀನು ಹಿಡಿಯೋದನ್ನು ಒಂದು ಪ್ಲಾನ್ ಮಾಡಿ ಇಟ್ಟಿದ್ದೀವಿ, 5 ನಿಮಿಷದಲ್ಲಿ ನಾವು ಮೀನು ಹಿಡಿದೀವಿ, 5 ನಿಮಿಷದಲ್ಲಿ ಮತ್ತೆ ಬಂದ್ ಮಾಡ್ತೀವಿ. ಅಂದ್ರೆ ಆ ಸೈಡ್ ದಿಂದ ಈ ಸೈಡಿಗೆ ಒಂದು ಜಾಲ ತಯಾರಿ ಇಟ್ಟಿದ್ದಿರ್ತೀವಿ. ಈ ಕಡೆ ಆ ಕಡೆ ಹಗ್ಗ ಜಗ್ಗಿದೀವಿ ಅಂದ್ರೆ ಜಾಲ ಹೋಗ್ಬಿಡ್ತೀವಿ. ಅದು ಆದ ಜಾಲ ಮತ್ತ ಈ ಕಡೆ ಜಗ್ಗಿದೀವಿ ಅಂದ್ರೆ ಇಲ್ಲಿ ಮೀನು ಬಂದ್ಬಿಡ್ತಾವ ನಮ್ಗೆ. ಅದ ಎಷ್ಟು ಬೇಕು, 2 ಕೆಜಿ 3 ಕೆಜಿ ಅಷ್ಟೇ ಕೊಡ್ತೀವಿ, ಮತ್ತೆ ಜಾಲ ಕಡೆ ಇಟ್ಟು ಸುಮ್ಮನೆ ಹೋಗ್ಬಿಡ್ತೀವಿ. ಜೇನು ಸಾಕಣೆಯ ಬಗ್ಗೆ ಹೇಳಿ. ಜೇನು ಸಾಕಾಣಿಕೆ ಅದಕ್ಕಿಂತನು ಮೀನಕ್ಕಿಂತನು ಜೇನು ಸಾಕಾಣಿಕೆ ಬಹಳ ಒಳ್ಳೇದು ಸರ್. ಯಾಕಂದ್ರೆ ಒಂದ್ಸಲ ಯಾಕಂದ್ರೆ ಯಾವ್ದಾರ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ದಿಂದ ಆಗ್ಲಿ ಅಥವಾ ತೋಟಗಾರಿಕೆದಿಂದ ಆಗ್ಲಿ ಎಲ್ಲಿಂದಾರ ಒಂದ್ ಸಬ್ಸಿಡಿದಿಂದ ಒಂದ್ ಸ್ವಲ್ಪ ಒಂದನ್ನ 10 ಪೆಟ್ಟಿಗೆ ತಗೊಂಡ್ರೆ ಸಾಕು. 10 ಪೆಟ್ಟಿಗೆ ತಗೊಂಡ ನಂತರ ಸುಮಾರು 2,500 ರೂಪಾಯಿ ತಗೋತಾರೆ ಅವರು. 2,500 ರೂಪಾಯಿ ತಗೊಂಡ ನಂತರ ಅದು ದೊಡ್ಡ ಇನ್ಕಮ್ ಅಲ್ಲ, ಆದ್ರೆ ನಮ್ಮ ಬೆಳೆಗಳಿಗೆ ಬಹಳ ಅನುಕೂಲದ ಒಂದು ವ್ಯವಸ್ಥಿತಿ, ಪರಾಗಸ್ಪರ್ಶ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅದು ಯಾರು ಹೊಲದಲ್ಲಿ ಸಾಕಿದ್ದಿರ್ತಾರಲ್ಲ ಅವ್ರ ಆಜುಬಾಜು ಹೊಲದವರಿಗೂ ಲಾಭ ಆಗ್ತಿತ್ತು. ಯಾಕಂದ್ರೆ ಅದು ಈಗ ಮಾವಿನ ಗಿಡದಲ್ಲಿ ನಾನು ಒಂದು 2 ಕ್ವಿಂಟಲ್ ಮಾವು ಸಿಗ್ತಾವೆ ಅನ್ನೋದು ಒಂದು ನಮ್ಗೆ ಕಂಡೀಷನ್ ಇದ್ರೆ ಆ ಮಾವಿನ ಗಿಡಕ್ಕೆ 3.5-4 ಕ್ವಿಂಟಲ್ ಸಿಗ್ತಾವೆ. ಯಾಕಂದ್ರೆ ತೆಂಗಿನ ಅಂದ್ರೆ ನನ್ನ ತೋಟ ಇದ್ದಿದ್ದಕ್ಕೆ ತೆಂಗಿನ ಬೆಳೆ ಆಗ್ಲಿ ಅಡಿಕೆ ಬೆಳೆ ಆಗ್ಲಿ ಬೇರೆ ಬೇರೆ ಹೂವಿನ ಬೆಳೆ ಆಗ್ಲಿ ತರಕಾರಿ ಬೆಳೆ ಆಗ್ಲಿ ಸ್ವಲ್ಪ ಫಾಸ್ಟ್ ಬರ್ತೈತಿ. ಮತ್ತೆ ಜಾಸ್ತಿ ಅಂದ್ರೆ ಅದು ಒಂದೇ ಸಲ ತೆಗೆದ್ರೆ ಕ್ಯಾನ್ಸಲ್ ಆಗುವಂತ ಜಾಗದಲ್ಲಿ ಸುಮಾರು 2-3 ಸಲ ನಾವು ತೆಗಿಬಹುದು. ಜೇನಲ್ಲಿ ಎಷ್ಟು ಉತ್ಪಾದನೆ ಆಗ್ತದೆ ವರ್ಷಕ್ಕೆ? ಜೇನಲ್ಲಿ ಬಾಳೆನ ಉತ್ಪಾದನೆ ಆಗಲ್ಲ ಸರ್, ಒಂದ ಪೆಟ್ಟಿಗೆಯಲ್ಲಿ ಬಹಳ ನಾನು ಉತ್ಪಾದನೆ ಅದು ನಮ್ಮಲ್ಲಿ ಈಗ 1,000 ರೂಪಾಯಿ ಲೀಟರ್ ಹೊಂಟಿದೆ. 1,000 ರೂಪಾಯಿ ಲೀಟರ್ ಹೊಂಟಿದ್ದಕ್ಕೆ ಒಂದ ಪೆಟ್ಟಿಗೆಯಲ್ಲಿ ಬಹಳ ಅಬ್ಬಬ್ಬ ಅಂದ್ರೆ ಒಂದು 8-10 ಲೀಟರ್ ಅಷ್ಟೇ. ಎಷ್ಟು ಪೆಟ್ಟಿಗೆ ಇದೆ ಈಗ? ನಮ್ದು 30 ಪೆಟ್ಟಿಗೆ ಇದೆ ಸರ್. 30 ಪೆಟ್ಟಿಗೆ ಅದರಲ್ಲೇ ನಿಮ್ಗೆ ಸಾಕಷ್ಟು ದುಡ್ಡು ಆಗ್ತದೆ ಸರ್. ಯಾಕಂದ್ರೆ 30 ಪೆಟ್ಟಿಗೆದಲ್ಲಿ 1 ರೂಪಾಯಿ ಖರ್ಚಿಲ್ಲ, 1 ರೂಪಾಯಿ ಖರ್ಚಿಲ್ಲ, ಮಿನಿಮಮ್ 2,500,000 ರೂಪಾಯಿ ಹಾಕಿದ್ವಿ. ಮೀನು ಸಾಕಣೆಯಲ್ಲಿ 2 ಲಕ್ಷ, ಇಲ್ಲಿ 2,500,000 ಬರ್ತದೆ. ಹೌದು. ಮತ್ತೆ ತೋಟದಲ್ಲಿ ತೋಟ ಮೇಲ್ಗಡೆ ಇದೆ, ಕೆಳಗಡೆ ನಾನು ಅರಶಿನ ಮಾಡ್ತೇನೆ. ಯಾಕಂದ್ರೆ ಭೂಮಿ ವೇಸ್ಟ್ ಬಿಡಬಾರ್ದು ಅಂತೇಳಿ ಆ ಅರಶಿನ ನಾನು 3 ಲಕ್ಷದ ಕಳಿಸ್ತೇನೆ. ಅದು ನಮ್ದು ಸಾವಯವ ಅರಶಿನ, ಬೆಂಗಳೂರು ಹೋಗ್ತೈತಿ, ಗೋವಾ ಹೋಗ್ತೈತಿ, ಲ್ಯಾಬ್ದಲ್ಲಿ ಚೆಕಿಂಗ್ ಆಗಿ ಹೋಗ್ಬಿಡ್ತೀವಿ ಸರ್. ನುಗ್ಗೆ ಕೃಷಿಯ ಬಗ್ಗೆ ಹೇಳಿ, ಅದರ ಒಂದು ಅನುಭವ. ನುಗ್ಗೆ ಕೃಷಿ ಎಲ್ಲಕ್ಕಿಂತ ನುಗ್ಗೆ ಕೃಷಿ ಮತ್ತೆ ಬಹಳ ಒಳ್ಳೆ ಸರ್. ಹೇಗೆ ಅಂದ್ರೆ, ನುಗ್ಗೆ ಕೃಷಿಗೆ ನಾವು 10 ರೂಪಾಯಿ ಕೊಟ್ಟು ಒಂದು ಸಸಿ ತಂದಿದ್ದೀವಿ, 6 ತಿಂಗಳಲ್ಲಿ ಅಂದ್ರೆ ಫಲ ಕೊಡ್ತೈತಿ. ಬರೇ 6 ತಿಂಗಳಲ್ಲಿ ಅದು 15 ವರ್ಷ ಮಟ ಗಿಡ ಬರ್ತೈತಿ ಅಂದ್ರೆ 6 ತಿಂಗಳಲ್ಲಿ ಸ್ವಲ್ಪ ಲಾಭ ಬರಬಹುದು. ಮುಂದಿನ ವರ್ಷ ಏನಿದೆ ಅಲ್ಲ, ಮಿನಿಮಮ್ 1 ಗಿಡ ಇಲ್ಲ ಅಂದ್ರೂ 5,000 ರೂಪಾಯಿ ಕೊಡ್ತೈತಿ. ಏನು ಹಾಕೋದು ಬೇಡ, ಏನು ಬೇಡ ಸರ್, ಎರೆಹುಳ ಗೊಬ್ಬರ ಬೇಡ, ಜೀವಾಮೃತ ಬೇಡ, ಏನು ಬೇಡ, ಅದಕ್ಕೆ ನೀರು ಬೇಡ. ನೀರು ಇಲ್ಲದೆ ಕೃಷಿ ಅದು. ಯಾಕಂದ್ರೆ ಅದರಲ್ಲಿ ಮತ್ತು ನುಗ್ಗೆಕ್ಕಿಂತ ನುಗ್ಗೆ ತಪ್ಪಲದ ಲಾಭ ಬಹಳ ದೊಡ್ಡ ಪ್ರಮಾಣ ಇದಾರೆ ಸರ್, ಇದಾರೆ. ಯಾಕಂದ್ರೆ ನಾನು ಕಟ್ಟುವಾಗಿ ಒಣಗಿಸಿ ಕೊಟ್ರೆ ನನಗೆ 4,000 ರೂಪಾಯಿ ಕೆಜಿ ತಪ್ಪಲ ಒಯ್ತಾರೆ. ಹಸಿಯಿಂದ ಒಣಗಿಸ್ಲಿಕ್ಕೆ ಎಷ್ಟು ಸಿಗ್ತದೆ? ಹಸಿಯಿಂದ ಹಸಿ ಇದ್ರೆ ಒಂದ್ ಕಿಲೋ ಹಸಿ ಇದ್ರೆ ನಮ್ಗೆ ಬಾಳ ಅಂದ್ರೆ 300 ಗ್ರಾಮಕ್ಕೆ ಸರ್. ಮೂರನೇ ಒಂದು ಹೌದು 300 ಗ್ರಾಮಕ್ಕೆ. ಮಾರುಕಟ್ಟೆಲ್ಲ ಇದೀಗ ತರಕಾರಿ ಬೆಳಿತೀರಿ ನೀವು, ನುಗ್ಗೆ ಬೆಳಿತೀರಿ, ಇದಕ್ಕೆಲ್ಲ ಮಾರುಕಟ್ಟೆ ಇದೆಯಾ? ಇದೆ ಸರ್. ಯಾಕಂದ್ರೆ ಸಾವಯವ ತರಕಾರಿ ಬೆಳೆಗೆ ಏನಿದೆಯಲ್ಲ ಎಲ್ಲ ಸಾವು ಇಲ್ಲ, ಅದಕ್ಕೆ ಸಾವಯವ ಅಂತ ಹೆಸರು ಇಟ್ಟಿದ್ದಾರೆ, ಅದಕ್ಕೆ ಸಾವು ಇಲ್ಲ. ಇದು ಕಂಡೀಷನ್ ಆಗಿ, ಯಾಕಂದ್ರೆ ಯಾವ ರೈತ ಮಾಡಿದ್ರು ಇದಕ್ಕೆ ಸಾವು ಇಲ್ಲ. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ ಮಂಜುನಾಥ್ ಅವರೇ. ಈಗ ಸಾವಯವ ಕೃಷಿಯನ್ನ ಮಾಡಿದವರಿಗೂ ಸಾವು ಇಲ್ಲ, ಅದನ್ನು ಉಪಯೋಗಿಸಿದವರಿಗೂ ಕೂಡ ಸಾವು ಇಲ್ಲ ಅಂತ. ಸಾವು ಅಂತ ಬರಬಹುದು ಯಾವಾಗ್ಲೂ, ಯಾವಾಗಲೂ ಬರಬಹುದು, ತಕ್ಷಣಕ್ಕಿಲ್ಲ, ತಕ್ಷಣಕ್ಕೆ ಇಲ್ಲ. ಸರಿ, ಈಗ ಕೃಷಿ ಮೇಳದ ಬಗ್ಗೆ ಹೇಳಿ, ನೀವು ಕೂಡ ಕೃಷಿ ಮೇಳಗಳಲ್ಲಿ ನೋಡಿದ್ದೀರಿ, ಭಾಗವಹಿಸಿದ್ದೀರಿ, ಆ ಅನುಭವದ ಬಗ್ಗೆ ಹೇಳಿ. ನೋಡಿ ಸರ್, ನಾನು ಪ್ರತಿ ಒಂದು ಅನುಭವ ಬರಬೇಕಾದ್ರೆ ನಾನು ಕೃಷಿ ಮೇಳ ಧಾರವಾಡ ಕೃಷಿ ಮೇಳ ಆಗ್ಲಿ, ಮತ್ತು ನಮ್ಮ ದಾವಣಗೆರೆಯಲ್ಲಿ ಕೃಷಿ ಮೇಳ ಆಗ್ಲಿ, ಶಿರ್ಸಿದಲ್ಲಿ ಕೃಷಿ ಮೇಳ ಆಗ್ಲಿ, ನಾನು ಪ್ರತಿಯೊಂದು ಕೃಷಿ ಮೇಳಕ್ಕೆ ಹೋಗಿ ಹೋಗಿ ಅನುಭವ ತಗೊಂಡು ನಾನು ಕೃಷಿಯಲ್ಲಿ ಉಳಿದಿದ್ದು. ಈ ಕೃಷಿ ಮೇಳದಲ್ಲಿ ಅನುಭೋಗ ಬರಲ್ಲ ಅಂತಲ್ಲ, ಅನುಭೋಗೂ ಕಂಡೀಷನ್ ಆಗಿ ಬರ್ತೈತಿ. ಯಾಕಂದ್ರೆ ಈಗ ನಾನು ಈ ವರ್ಷ ನಾನು ಧಾರವಾಡ ಕೃಷಿ ಮೇಳಕ್ಕೆ ಹೋದ ನಂತರ ನನಗೆ ಯಾವ ರೀತಿ ಪಿಂಗ್ಲರ್ ಮಾಡಬೇಕು, ಯಾವ ಸಿಸ್ಟಮ್ನಲ್ಲಿ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಒಂದು ಅನುಭೋಗ ಬಂತು. ಮತ್ತೊಂದು ವಿಶೇಷವಾಗಿ ಯಾವ ಯಾವ ತರದ ನಾವು ಈಗ ಲೇಬರ್ ಕಡಿಮೆ ಮಾಡಬೇಕಾದ್ರೆ ಏನೇನು ಮಿಷನ್ಗಳು ತರಬೇಕು ಅನ್ನುವಂತ ಒಂದು ಅನುಭೋಗ ಬಂತು. ಬಹಳ ಒಳ್ಳೆ ಕೃಷಿ ಮೇಳ ಅಂದ್ರೆ ಅದು, ಯಾಕಂದ್ರೆ ಸರ್ಕಾರದವರು ಕೃಷಿ ಮೇಳ ಅಂತ ಹೇಳಿ ಮಾಡೋದು ಬಹಳ ಒಳ್ಳೆ, ರೈತರಿಗೆ ಒಂದು ಅನುಭೋಗ ಬರಲಿಕ್ಕೆ ಮಾಡಿದ್ದಾರೆ ಹೊರತು ಅದು ಕೆಟ್ಟಾಗ್ಲಿಕ್ಕೆ ಅಂತಲ್ಲ. ಆದ್ರೆ ಆ ಕೃಷಿ ಮೇಳ ನೋಡ್ಬೇಕು, ಆ ಅನುಭೋಗ ಪಡ್ಕೊಂಡು ಬರಬೇಕು. ನೋಡಿದೀವಿ ಮತ್ತೆ ಏನ್ ಬೇಡಪ್ಪ ಅದೆಲ್ಲ ನೋಡ್ಕೇಸಿ ಏನ್ ಮಾಡೋದು ಅಂತೇಸಿ ಹೇಳಿ ಮನೆಗೆ ಬಂದ ನಂತರ ಅದರದಿಂದ ಏನು ಉಪಯೋಗಿಲ್ಲ. ನಾನು ಅದಕ್ಕೆ ಸಲುವಾಗಿ ಈಗ ಹುಲ್ಲು ಕಟಿಂಗ್ ಮಾಡುವಂತ ಮಿಷನ್, ಮತ್ತೆ ನಾನು ಹುಲ್ಲು ಕೊಯ್ಯುವಂತ ಮಿಷನ್ನು ಇದೆಲ್ಲ, ಯಾಕಂದ್ರೆ ನನಗೆ ಲೇಬರ್ದು ಬಹಳ ಸಮಸ್ಯೆ ಆಗ್ತಿತ್ತು. ಯಾಕಂದ್ರೆ ನನ್ನ ಮಕ್ಕಳು ಇನ್ನು ಶಾಲೆಗೆ ಹೊಂಟಿದ್ದಾರೆ, ನಾನು ಒಬ್ಬನೇ ಮಾಡುವಂತದ್ದು, ತಂದೆಯವರು ಇನ್ನು ಈಗ ವಯಸ್ಸಾಗಿದ್ದವರು, ಅದರಲ್ಲಿ ಇಷ್ಟೆಲ್ಲಾ ತರದ ತರಕಾರಿ ಇದು ಕೃಷಿ ಮಾಡಿದ್ದೆ ನನ್ನ ಗಳಕ್ಕೆ, ಇದಕ್ಕೆಲ್ಲ ಮೇಂಟೆನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಲೇಬರ್ದ ಸಮಸ್ಯೆ ಆಗ್ತಿತ್ತು. ಆದ್ರೆ ಈಗ ಲೇಬರ್ ಕಡಿಮೆ ಆಗುವಂತದ್ದು, ಸುಮಾರು ನಾನು 25 ಲೇಬರ್ ತಗೊಳ್ಳುವಂತ ಜಾಗದಲ್ಲಿ ಈಗ 3 ಲೇಬರ್ದಲ್ಲಿ ಕೆಲಸ ನಡೆದಿದೆ ಸರ್. ಬಹಳ ಸಂತೋಷ ಮಂಜುನಾಥ್ ಕರ್ಲೇಕರ್ ಅವರೇ. ಆ ಮಿಶ್ರ ಕೃಷಿ, ಅದರಲ್ಲಿಯೂ ಕೂಡ ಸಮಗ್ರ ಕೃಷಿಯನ್ನ ನೀವು ಅಳವಡಿಸಿಕೊಂಡಿದ್ದೀರಿ. ಸಮಗ್ರ ಕೃಷಿಯನ್ನ ಮಾಡುವುದರ ಮೂಲಕ ಒಟ್ಟು ಉತ್ಪಾದನೆಯನ್ನು ಕೂಡ ಜಾಸ್ತಿ ಮಾಡಬಹುದು, ಹಾಗೂ ಒಂದು ರೀತಿಯ ಇನ್ಸೂರೆನ್ಸ್ ಇದ್ದ ಹಾಗೆ ಆ ಒಂದು ನಿಮಗೆ ವರ್ಷ ಪೂರ್ತಿ ಒಂದಲ್ಲ ಒಂದು ಆದಾಯ ಬರುವ ಹಾಗೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀರಿ. ಜೊತೆಗೆ ಕೃಷಿ ಮೇಳಗಳಂತಹದ್ದು ಅಥವಾ ಬೇರೆ ಬೇರೆ ಮೂಲಗಳಿಂದ ನೀವು ಮಾಹಿತಿಯನ್ನ ಪಡ್ಕೊಂಡು ಅದರಲ್ಲಿ ಕೃಷಿಯಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದಿರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿ ಅನುಭವ ಈ ಕುರಿತು ಹಳೆಯಾಳ ಗುಂಡಳ್ಳಿಯ ಮಂಜುನಾಥ್ ಚನ್ನಪ್ಪ ಕಾರ್ಲಿಕ ಇವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ. ಒಂದ್ ಮಾತು ಹೇಳಿ ಚಿಕ್ಕಪ್ಪ, ಇಷ್ಟ್ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ, ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLIಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗ ಆಗ್ಬಾರ್ದು ಅಂತ. RPLIಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಈಗ ಜನಪದ ಸಂಗೀತ ಕೇಳಿ. ರಾಚವ ಗಂಗಯ್ಯ ತೀರ್ಗಾಮಿ ಮತ್ತು ಸಂಗಡಿಗರಿಂದ ಸೋಬಾನೆ ಹಾಡುಗಳು. जिस तरह से खेल खेला जा रहा है और गेंदबाजी में परिवर्तन किया गया है, ऐसा लग रहा है कि USA ने बहुत अच्छा अभ्यास किया है और अच्छी तैयारी, अपना होमवर्क बहुत बढ़िया. सरे ಮುಂದೆ ಬಾಲ ಋತುಮತಿಯಾದಾಗ ಆಕೆಯನ್ನು ಉಪಚರಿಸಿ ಹೂ ಮುಡಿಸುವ ಹಾಡು. ಏನುಟ್ಟ ಮೈನ್ಯರದಿಂದ ಸುಭದ್ರ ದೇವಿ, ಏನುಂಡ ಮೈನ್ಯರದಿಂದ ಸುಭದ್ರ ದೇವಿ, ಏನುಂಡ ಮೈನ್ಯರದ ನಾಡ ಸುವರದ ರಂಭಿತ ಪಿಡಿಕೊಂಡ ರಂಭಿತ ಕುಳತಿದ್ದಾಳೆ. ನಾಡ ಸುವರದ ರಂಭಿ